50 languages. 62. 62. طرح وجه أسئلة واحد. ಪ್ರಶ್ನೆಗಳನ್ನು ಕೇಳುವುದು ಒಂದು. يتعلم. ಕಲಿಯುವುದು. هل يتعلم التلاميذ كثيرا؟ ವಿದ್ಯಾರ್ಥಿಗಳು ತುಂಬಾ ಕಲಿಯುವರೆ? لا، انهم يتعلمون قليلا. ಇಲ್ಲ، ಅವರು ಕಡಿಮೆ ಕಲಿಯುತ್ತಾರೆ. يسأل. ಪ್ರಶ್ನಿಸುವುದು. أتسأل المدرس كثيرا؟ ನೀವು ಹೆಚ್ಚಾಗಿ ಅಧ್ಯಾಪಕರಿಗೆ ಪ್ರಶ್ನೆಗಳನ್ನು ಕೇಳುತ್ತೀರಾ? لا، لا أسأله كثيرا. ಇಲ್ಲ، ನಾನು ಹೆಚ್ಚಾಗಿ ಅಧ್ಯಾಪಕರಿಗೆ ಪ್ರಶ್ನೆಗಳನ್ನು ಕೇಳುವುದಿಲ್ಲ. يجيب. ಉತ್ತರಿಸುವುದು. أجب من فضلك. ದಯವಿಟ್ಟು ಉತ್ತರ ನೀಡಿ. إنني أجيب. ನಾನು ಉತ್ತರಿಸುತ್ತೇನೆ. يشتغل. ಕೆಲಸ ಮಾಡುವುದು. أيشتغل الآن؟ ಈಗ ಅವನು ಕೆಲಸ ಮಾಡುತ್ತಿದ್ದಾನ? نعم، إنه يشتغل الآن. ಹೌದು، ಈಗ ಅವನು ಕೆಲಸ ಮಾಡುತ್ತಿದ್ದಾನೆ. يأتي. ಬರುವುದು. هل ستأتون؟ ನೀವು ಬರುತ್ತೀರಾ? نعم، سنأتي حالا. ಹೌದು، ನಾವು ಬೇಗ ಬರುತ್ತೇವೆ. يسكن. ವಾಸಿಸುವುದು. أتسكن في برلين؟ ನೀವು ಬರ್ಲಿನ್ನಲ್ಲಿ ವಾಸಿಸುತ್ತಿದ್ದೀರಾ? نعم، إني أسكن في برلين. ಹೌದು، ನಾನು ಬರ್ಲಿನ್ನಲ್ಲಿ ವಾಸಿಸುತ್ತಿದ್ದೇನೆ.